ಮೊದಲನೇದಾಗಿ ನಾವು ಸಹಕಾರ ಎಂದರೆ ಏನು ಅಂತ ನೋಡಬೇಕು. ಸಹಕಾರ ಅಂದರೆ ಎಲ್ಲರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಸೂಚಿಸುತ್ತದೆ. ಸಹಕಾರಿ ಸಂಸ್ಥೆಗಳು ಅಥವಾ ಸಹಕಾರಿ ಸಂಘಗಳು ಸಾಮಾನ್ಯರ ಅಗತ್ಯತೆಗಳನ್ನು ಹೊಂದಿರುವ ಮತ್ತು ಸಾಮಾನ್ಯ ಆರ್ಥಿಕ ಹಿತಾಸಕ್ತಿಯ ಸಾಧನೆಗಾಗಿ ಕೈಜೋಡಿಸುವ ಸಮಾನ ಮನಸ್ಕರ ಸ್ವಯಂ ಪ್ರೇರಿತ ಸಂಸ್ಥೆಯಾಗಿದೆ. ಪರಸ್ಪರ ಸಹಾಯದ ಮೂಲಕ ಸ್ವಸಹಾಯ ಎಂಬ ಧ್ಯೇಯೋದ್ದೇಶದಿಂದ ಸಮಾಜದ ಬಡವರ್ಗಗಳ ಹಿತಾಸಕ್ತಿಗಳನ್ನು ಕೇಂದ್ರೀಕರಿಸಿ ಅದರ ಸದಸ್ಯರಿಗೆ ಬೆಂಬಲವನ್ನು ಒದಗಿಸುವ ಸಂಸ್ಥೆಯಾಗಿದೆ. ಸಹಕಾರಿ ಸಂಘಗಳ ರಚನೆಯ ಮೂಲಕ ಜನರು ಗುಂಪಾಗಿ ಮುಂದೆ ಬಂದು ತಮ್ಮ ವೈಯಕ್ತಿಕ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸಿ ಅವುಗಳನ್ನು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಅದರಿಂದ ಸಾಮಾನ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಜನರು ಈ ಸಂಸ್ಥೆಗಳಿಗೆ ತಮ್ಮ ಇಚ್ಛೆಯಿಂದ ಸೇರಬಹುದು ಮತ್ತು ಈ ಸಂಸ್ಥೆಗಳನ್ನು ತೊರೆಯಲೂಬಹುದು. ಭಾರತದಲ್ಲಿ ಸಹಕಾರಿ ಚಳುವಳಿಯ ವಿಕಾಸವನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ 1904 ಬ್ರಿಟಿಷ್ ಭಾರತವು ತನ್ನ ಸಹಕಾರಿ ಸಂಘಗಳ ಕಾಯ್ದೆಯನ್ನು ಜಾರಿಗೊಳಿಸಿತು. 1912 ಮತ್ತೊಂದು ಸಹಕಾರಿ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಇದರಲ್ಲಿ ಸಹಕಾರಿ ಸಾಲ ಸಂಘಗಳ ನೋಂದಣಿಗೆ ಅವಕಾಶ ನೀಡಲಾಯಿತು. 1919 ಸಹಕಾರ ಪ್ರಾಂತೀಯ ವಿಷಯವಾಯಿತು ಮತ್ತು ವಿವಿಧ ಪ್ರಾಂತ್ಯಗಳಲ್ಲಿ ತಮ್ಮದೇ ಆದ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಲು ಕಾನೂನುಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರವನ್ನು ನೀಡಲಾಯಿತು. ಅದೇ ರೀತಿಯಾಗಿ 1942 ಬ್ರಿಟಿಷ್ ಸರ್ಕಾರವು ಬಹುಘಟಕ ಸಹಕಾರಿ ಸಂಘಗಳು ಅಂದರೆ ಮಲ್ಟಿ ಯೂನಿಟ್ ಕೋಆಪರೇಟಿವ್ ಸೊಸೈಟಿಗಳ ಕಾಯ್ದೆಯನ್ನು ಜಾರಿಗೆ ತಂದು ಅದರ ಕಾರ್ಯಾಚರಣೆಗಳನ್ನು ಅಥವಾ ಅದರ ವ್ಯಾಪ್ತಿಯನ್ನು ಒಂದಕ್ಕಿಂತ ಹೆಚ್ಚು ಪ್ರಾಂತಗಳಿಗೆ ವಿಸ್ತರಿಸಲು ಅನುವು ಮಾಡಿಕೊಟ್ಟಿತು. ಅದೇ ರೀತಿ 1958 ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಶಿಫಾರಸಿನಂತೆ ಸಹಕಾರಿ ಮಾರುಕಟ್ಟೆ ಸಂಘಗಳ ಸ್ಥಾಪನೆಯೊಂದಿಗೆ ಸಹಕಾರಿ ಸಂಘಗಳ ಕುರಿತು ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಯಿತು. 1984 ಬಹುರಾಜ್ಯ ಸಹಕಾರಿ ಸಂಘಗಳು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಈ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಜಾರಿಗೆ ತರಲಾಯಿತು. ಇದರಲ್ಲಿ ಒಂದೇ ರೀತಿಯ ವಿವಿಧ ಸಂಘಗಳನ್ನು ನಿಯಂತ್ರಿಸುವ ವಿವಿಧ ಕಾನೂನುಗಳನ್ನು ವ್ಯವಸ್ಥಿತಗೊಳಿಸಲಾಯಿತು. 2002 ಕೇಂದ್ರ ಸರ್ಕಾರವು ಸಹಕಾರಿ ಸಂಘಗಳ ಪ್ರಚಾರ ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸಲು ಸಹಕಾರಿ ಸಂಸ್ಥೆಗಳ ನೀತಿಯನ್ನು ಘೋಷಿಸಿತು. ಅದೇ ರೀತಿಯಾಗಿ 2011 ಸಂವಿಧಾನದ 94 ತಿದ್ದುಪಡಿ ಕಾಯ್ದೆಯ ಮೂಲಕ ಸಹಕಾರಿ ಸಂಘಗಳ ರಚನೆಯು ಮೂಲಭೂತ ಹಕ್ಕಾಗಿದೆ. ಮತ್ತು ಕೊನೆಯದಾಗಿ ಇತ್ತೀಚಿನ ಸಹಕಾರಿ ಸಚಿವಾಲಯದ ರಚನೆ. ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರಿ ಸಂಸ್ಥೆಗಳ ವಿಧಗಳನ್ನು ನೋಡೋದಾದರೆ ಗ್ರಾಹಕರ ಸಹಕಾರಿ ಸಂಘಗಳಿವೆ, ಬೆಳೆಗಾರರ ಸಹಕಾರಿ ಸಂಘಗಳಿವೆ, ಸಹಕಾರಿ ಸಾಲ ಸಂಘಗಳಿವೆ, ಸಹಕಾರಿ ಕೃಷಿ ಸಂಘಗಳು, ವಸತಿ ಸಹಕಾರಿ ಸಂಘಗಳು ಹಾಗೂ ಮಾರುಕಟ್ಟೆ ಸಹಕಾರಿ ಸಂಘಗಳು. ಭಾರತೀಯ ಕೃಷಿಯಲ್ಲಿ ನಾವು ಸಹಕಾರಿ ಸಂಘಗಳ ಪಾತ್ರವನ್ನು ನೋಡೋದಾದರೆ ಸಹಕಾರಿ ಸಂಸ್ಥೆಗಳು ಉತ್ತಮ ಸೇವೆಯನ್ನು ಕೃಷಿಯಲ್ಲಿ ಕೂಡ ನಿರ್ವಹಿಸ್ತಾ ಇವೆ. ಇದರಲ್ಲಿ ಪ್ರಾಥಮಿಕ ಕೃಷಿ ಸಾಲ ಸಂಸ್ಥೆಗಳು ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಮಾರ್ಕೆಟಿಂಗ್ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘಗಳ ಸ್ಥಾಪನೆಯು ಅತ್ಯಂತ ಮಹತ್ವದ್ದಾಗಿದೆ. ಇವುಗಳ ಕಾರ್ಯಗಳನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ಈ ಕೃಷಿಯಲ್ಲಿ ಸಹಕಾರಿ ಸಂಸ್ಥೆಗಳ ಪಾತ್ರವನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸಾಲ ಸೌಲಭ್ಯ. ಸಾಲ ಸದಸ್ಯತ್ವ ಮತ್ತು ಠೇವಣಿಗಳ ಹಣಗಳನ್ನು ಸಂಗ್ರಹಿಸುವ ಮೂಲಕ ಸಾಂಸ್ಥಿಕ ಸಾಲವನ್ನು ಒದಗಿಸುವ ಸಹಕಾರಿ ಸಂಘಗಳಿಂದ ಗಣನೀಯ ಪ್ರಮಾಣದ ರೈತರ ಸಾಲದ ಅಗತ್ಯತೆಗಳು ಇತ್ತೀಚೆಗೆ ಹಾಗೂ ಹಿಂದಿನಿಂದಲೂ ಪೂರೈಸಲಾಗುತ್ತಿದೆ. ಎರಡನೇದಾಗಿ ಇನ್ಪುಟ್ ವಿತರಣೆ ಮತ್ತು ಅದರ ಸಮರ್ಥ ಬಳಕೆ. ಸಹಕಾರ ಸಂಘಗಳು ಸುಧಾರಿತ ಬೀಜಗಳು, ರಸಗೊಬ್ಬರಗಳ ಬಳಕೆ ಮತ್ತು ಉತ್ತಮ ಕೃಷಿ ವಿಧಾನಗಳ ಬಳಕೆಗೆ ಕಾರಣವಾಗಿದೆ. ಮೂರನೆಯದಾಗಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರುಕಟ್ಟೆ. ಮಾರ್ಕೆಟಿಂಗ್ ಮತ್ತು ಸಂಸ್ಕರಣಾ ಸಂಘಗಳು ಸದಸ್ಯರಿಗೆ ತಮ್ಮ ಅವಶ್ಯಕತೆಗಳನ್ನು ಅಗ್ಗವಾಗಿ ಖರೀದಿಸಲು ಮತ್ತು ಅವರ ಕೃಷಿ ಉತ್ಪನ್ನಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲು ಸಹಾಯ ಮಾಡಿವೆ. ಅದೇ ರೀತಿಯಾಗಿ ಶೇಖರಣಾ ಸೌಲಭ್ಯಗಳನ್ನು ಈ ಕೃಷಿ ಸಹಕಾರಿ ಸಂಸ್ಥೆಗಳು ನೀಡ್ತಾ ಬಂದಿವೆ. ಸಹಕಾರಿ ಸಂಘಗಳು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸೂಕ್ತ ಸಮಯಕ್ಕಾಗಿ ರೈತರು ಕಾಯಲು ಶೇಖರಣಾ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಬಂದಿವೆ. ಹಾಗೂ ಈ ಸಹಕಾರಿ ಸಂಸ್ಥೆಗಳು ಮಾಹಿತಿ ಹಂಚಿಕೆಗೂ ಕೂಡ ರೈತರಿಗೆ ಕೆಲವು ಸಹಾಯವನ್ನು ನೀಡ್ತಾ ಬಂದಿವೆ. ಕೆಲವು ಅಂಕಿಅಂಶಗಳನ್ನು ನಾವು ನೋಡೋದಾದರೆ ಸಹಕಾರಿ ಕ್ಷೇತ್ರದ ಬಗ್ಗೆ, ಭಾರತದ ಸಹಕಾರಿ ಕ್ಷೇತ್ರಕ್ಕೆ ಅಥವಾ ಭಾರತದ ಸಹಕಾರಿ ಚಳುವಳಿಗೆ 117 ವರ್ಷಗಳ ಇತಿಹಾಸ ಇದ್ದು, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಅನೇಕ ಏಳು ಬೀಳುಗಳ ಮಧ್ಯೆ ಸಹಕಾರಿ ಕ್ಷೇತ್ರ ಗಣನೀಯ ಸಾಧನೆಯನ್ನು ಮಾಡಿದೆ. ಅಮುಲ್, ಕ್ರಿಪ್ಕೋ, ಇಫ್ಕೋ, ಕ್ಯಾಂಪ್ಕೋ, ಕೆಎಂಎಫ್, ಕೆಒಎಫ್, ಹಾಪ್ಕಾಮ್ಸ್ ಮತ್ತು ಮುಂತಾದ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರಮಟ್ಟದ ಸಹಕಾರಿ ಬ್ಯಾಂಕ್ಗಳನ್ನು ಒಳಗೊಂಡಂತೆ ದೇಶದಲ್ಲಿ 8.5 ಲಕ್ಷ ವಿವಿಧ ರೀತಿಯ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಈ ಚಳುವಳಿಯಲ್ಲಿ 30 ಕೋಟಿಗಿಂತ ಹೆಚ್ಚು ಸದಸ್ಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವುಗಳಲ್ಲಿ 1255 ಬಹುರಾಜ್ಯ ಸಹಕಾರಿ ಸಂಸ್ಥೆಗಳು, 1560 ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, 91,000 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೂಡ ಇವೆ. ಈ ಸಂಘ ಸಂಸ್ಥೆಗಳು ಒಟ್ಟಾಗಿ 383,285 ಮಿಲಿಯನ್ನಷ್ಟು ಷೇರು ಬಂಡವಾಳಗಳನ್ನು ಕೂಡ ಈ ಕ್ಷೇತ್ರ ಹೊಂದಿದೆ. ಹಾಗೆಯೇ ದೇಶದ 95% ಗ್ರಾಮಗಳಲ್ಲಿ ಸಹಕಾರಿ ಕ್ಷೇತ್ರ ವ್ಯಾಪಿಸಿದೆ. ಆದಾಗ್ಯೂ ನಮ್ಮ ದೇಶದಲ್ಲಿ ಸಹಕಾರಿ ಚಳುವಳಿ ವಿಫಲವಾಗಿದೆ. ಈ ವೈಫಲ್ಯಕ್ಕೆ ಹಲವಾರು ಕಾರಣಗಳನ್ನು ನೀಡಬಹುದು. ಮೊದಲನೆಯದಾಗಿ ಸ್ವಾಭಾವಿಕತೆಯ ಕೊರತೆ, ಅಥವಾ ಭಾರತದ ಸಹಕಾರ ಚಳುವಳಿಯು ಸ್ವಯಂ ಪ್ರೇರಿತವಾಗಿ ಜನರಿಂದ ಹೊಮ್ಮಿಲ್ಲ. ಜನರು ಸಾಮಾನ್ಯವಾಗಿ ತಮ್ಮ ಸ್ವಂತ ಇಚ್ಛೆಯಿಂದ ಸಹಕಾರ ಸಂಘಗಳನ್ನು ಸಂಘಟಿಸಲು ಮುಂದೆ ಬರ್ತಾ ಇಲ್ಲ. ಮತ್ತೊಂದೆಡೆ ಗ್ರಾಮೀಣ ಜನರು ಸಹಕಾರಿ ಸಂಘಗಳು ಮತ್ತು ಬ್ಯಾಂಕ್ಗಳನ್ನು ಸರ್ಕಾರಿ ಸಾಲ ನೀಡುವ ಸಂಸ್ಥೆಗಳಾಗಿ ಮಾತ್ರ ಗ್ರಹಿಸುತ್ತಾ ಇದ್ದಾರೆ. ಪ್ರತಿಯಾಗಿ ಏನಾದರೂ ಕೊಡುವುದು ಅಥವಾ ನೀಡುವುದು, ಅದರಿಂದ ಪ್ರಯೋಜನಗಳನ್ನು ಪಡೆಯಲು ಮಾತ್ರ ಅವರು ಆಸಕ್ತಿ ಹೊಂದಿದ್ದಾರೆ. ಎರಡನೇದಾಗಿ ನಿಧಿಯ ಕೊರತೆ. ಸಹಕಾರಿ ಸಂಸ್ಥೆಗಳು ಸಂಪನ್ಮೂಲ ನಿರ್ಬಂಧನಗಳನ್ನು ಹೊಂದಿರುವುದರಿಂದ ಬಂಡವಾಳದ ಕೊರತೆಯನ್ನು ಕೂಡ ಅನುಭವಿಸ್ತಾ ಇದ್ದಾವೆ. ಮೂರನೇದಾಗಿ ಬೇಡಿಕೆಯ ಅಂಶವನ್ನು ನಿರ್ಲಕ್ಷಿಸಲಾಗ್ತಾ ಇದೆ. ಐತಿಹಾಸಿಕವಾಗಿ ಸಹಕಾರಿ ಸಂಸ್ಥೆಗಳು ಕೃಷಿ ಸಾಲದ ಸಮಸ್ಯೆಯನ್ನು ಪೂರೈಕೆಯ ದೃಷ್ಟಿಕೋನದಿಂದ ಮಾತ್ರ ನೋಡುತ್ತಿದ್ದು ಬೇಡಿಕೆಯ ಅಂಶವನ್ನು ನಿರ್ಲಕ್ಷಿಸಲಾಗ್ತಾ ಇದೆ. ನಾಲ್ಕನೇದಾಗಿ ಉತ್ಪಾದನೆ ಉದ್ದೇಶಗಳಿಗೆ ಮಾತ್ರ ಸಾಲಗಳನ್ನು ನೀಡ್ತಾ ಇರೋದು. ಸಹಕಾರಿ ಸಾಲ ಸಂಘಗಳು, ಸೊಸೈಟಿಗಳು ರೈತರ ಎಲ್ಲಾ ಸಾಲದ ಅವಶ್ಯಕತೆಗಳನ್ನು ಪೂರೈಸ್ತಾ ಇಲ್ಲ. ಅವರು ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಸಾಲ ನೀಡುತ್ತಾ ಇದ್ದಾರೆ. ರೈತರು ತಮ್ಮ ಇತರ ಅವಶ್ಯಕತೆಗಳಿಗೆ ಮತ್ತೆ ಲೇವಾದೇವಿದಾರರನ್ನೇ ಸಂಪರ್ಕಿಸ್ತಾ ಇದ್ದಾರೆ. ಇದು ಸಹಕಾರಿ ಸಂಘಕ್ಕೆ ನಿಷ್ಠೆ ಮತ್ತು ಸಹಕಾರಿ ಚಳುವಳಿಯ ಬೆಳವಣಿಗೆಗೆ ಅಡ್ಡಿಯಾಗಿದೆ. ಅದೇ ರೀತಿ ಕ್ರೆಡಿಟ್ ಅಲ್ಲದ ಅಂಶಗಳ ನಿರ್ಲಕ್ಷ್ಯ. ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳು ಸಾಲವನ್ನು ಮಾತ್ರ ವಿತರಿಸುತ್ತಿದ್ದು, ಸಾಲದ ಹೊರತಾಗಿ ವೈವಿಧ್ಯಮಯ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ನಿಜವಾದ ವಿವಿಧೋದ್ದೇಶ ಸಂಸ್ಥೆಗಳಾಗಿ ಇನ್ನೂ ಹೊರಹೊಮ್ಮಿಲ್ಲ. ಸಹಕಾರಿ ಸಂಘಗಳನ್ನು ಹೆಚ್ಚಾಗಿ ಭೂ ಮಾಲೀಕರು ಮತ್ತು ದೊಡ್ಡ ರೈತರು ನಿರ್ವಹಿಸುತ್ತಾ ಇರುವುದರಿಂದ ಸಣ್ಣ ಮತ್ತು ಮಧ್ಯಮ ರೈತರಿಗೆ ನ್ಯಾಯಯುತವಾದ ಪಾಲು ಸಿಗುತ್ತಿಲ್ಲ. ಹಾಗೂ ಸಣ್ಣ ಮತ್ತು ಮಧ್ಯಮ ರೈತರು ಸಹಕಾರಿ ಸಂಘದ ನೆರವಿನಿಂದ ವಂಚಿತರಾಗ್ತಾ ಇದ್ದಾರೆ. ಮುಂದಿನದು ಪ್ರಾದೇಶಿಕ ಅಸಮಾನತೆ. ಇದು ಕೂಡ ಒಂದು ನ್ಯೂನ್ಯತೆ. ಕ್ರೆಡಿಟ್ ಲಭ್ಯತೆಗೆ ಸಂಬಂಧಿಸಿದಂತೆ ಪ್ರಾದೇಶಿಕ ಅಸಮಾನತೆ ನಮ್ಮ ದೇಶದಲ್ಲಿ ತುಂಬಾ ಇದೆ. ಹಾಗೆ ಇನ್ನೊಂದು ಅಂಶ, ರಾಜಕೀಯ ಹಸ್ತಕ್ಷೇಪ. ಈ ರಾಜಕೀಯ ಹಸ್ತಕ್ಷೇಪ, ಕೆಲವು ಸಮಾಜಶಾಸ್ತ್ರಜ್ಞರು ರಾಜಕೀಯ ಹಸ್ತಕ್ಷೇಪ ಸಹಕಾರಿ ಚಳುವಳಿಯ ಬೆಳವಣಿಗೆಗೆ ಅಸಾಧಾರಣ ಅಡಚಣೆಯಾಗಿದೆ ಎಂದು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಇದರಲ್ಲಿ ಫಲಾನುಭವಿಗಳ ಆಯ್ಕೆ ಹೆಚ್ಚಾಗಿ ರಾಜಕೀಯ ವಿಚಾರಗಳ ಮೇಲೆಯೇ ಮಾಡಲಾಗ್ತಾ ಇದೆ. ಇದು ಒಂದು ಸಹಕಾರಿ ಬೆಳವಣಿಗೆಗೆ ಅಡ್ಡಿಯಾಗ್ತಾ ಇದೆ. ಅದೇ ರೀತಿಯಾಗಿ ಸಮನ್ವಯದ ಕೊರತೆ. ತಳಮಟ್ಟದಲ್ಲಿ ಸಾಂಸ್ಥಿಕ ಏಜೆನ್ಸಿಗಳ ನಡುವೆ ಸಮನ್ವಯದ ಕೊರತೆ ಇದ್ದು, ಸಹಕಾರಿ ಸಂಸ್ಥೆಗಳ ಸುಸ್ತಿದಾರರು ಇತರ ಏಜೆನ್ಸಿಗಳ ಸಾಲಗಾರರಾಗಬಹುದು. ಅದೇ ರೀತಿಯಾಗಿ ಅವಧಿ ಮೀರಿದ ಅಥವಾ ಮೌಂಟಿಂಗ್ ಓವರ್ ಡ್ಯೂಸ್, ಇದು ಒಂದು ಸಮಸ್ಯೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಕೃಷಿ ಕ್ಷೇತ್ರ ಇರಬಹುದು ಅಥವಾ ಸಹಕಾರಿ ಕ್ಷೇತ್ರ ನಮ್ಮ ದೇಶದಲ್ಲಿ ವಿಫಲವಾಗಿದೆ. ಹಾಗಾಗಿ ಭಾರತದಲ್ಲಿ ಸಹಕಾರಿ ಚಳುವಳಿಯನ್ನು ಬಲಪಡಿಸಲು ಸಹಕಾರ ಸಚಿವಾಲಯದ ರಚನೆ ಇದೊಂದು ಐತಿಹಾಸಿಕ ನಿರ್ಣಯ. ಸಹಕಾರದಿಂದ ಸಮೃದ್ಧಿ ಈ ಎಂಬ ಧ್ಯೇಯೋದ್ದೇಶದೊಂದಿಗೆ ನೂತನ ಸಹಕಾರ ಸಚಿವಾಲಯವನ್ನು ರಚಿಸಲಾಗಿದೆ. ಈ ಸಚಿವಾಲಯ ಜುಲೈ 2021 ರಚಿಸಲಾಗಿದೆ. ಇದರ ಇನ್ನುಳಿದ ಉದ್ದೇಶಗಳು ಅಂದರೆ ಸಹಕಾರಿ ಸಂಸ್ಥೆಗಳಿಗೆ ವ್ಯಾಪಾರವನ್ನು ಸುಲಭಗೊಳಿಸಲು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಮತ್ತು ಬಹುರಾಜ್ಯ ಸಹಕಾರಿ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಲು ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಸಹಕಾರ ತಳಮಟ್ಟದವರೆಗೂ ತಲುಪುವ ನಿಜವಾದ ಜನ ಆಧಾರಿತ ಚಳುವಳಿಯಾಗಿ ಮಾರ್ಪಡಿಸುವುದು ಒಂದು ಇದರ ಉದ್ದೇಶ. ಮತ್ತು ದೇಶದಲ್ಲಿ ಸಹಕಾರ ಚಳುವಳಿಯನ್ನು ಬಲಪಡಿಸಲು ಪ್ರತ್ಯೇಕ ಆಡಳಿತಾತ್ಮಕ ಕಾನೂನು ಮತ್ತು ನೀತಿ ಚೌಕಟ್ಟನ್ನು ಒದಗಿಸುವುದು, ಈ ಎಲ್ಲ ಉದ್ದೇಶಗಳೊಂದಿಗೆ ಸಹಕಾರ ಸಚಿವಾಲಯವನ್ನು ರಚಿಸಲಾಗಿದೆ. ಇದೊಂದು ಆಶಾದಾಯಕ ಬೆಳವಣಿಗೆ. ಆದರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಕಾರ ತಜ್ಞರು ವಿವರಿಸುವಂತೆ ಶೇಕಡ 40% ಪಾಲನ್ನು ಸಹಕಾರಿ ಕ್ಷೇತ್ರದ ಮೂಲಕವೇ ನಿರ್ವಹಿಸಲಾಗ್ತಾ ಇದೆ. ಸಹಕಾರಿ ಕ್ಷೇತ್ರದ ಮೂಲಕ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಕೂಡ ಜಾರಿಗೊಳಿಸಲಾಗ್ತಾ ಇದೆ. ಈ ಸಹಕಾರಿ ಕ್ಷೇತ್ರಕ್ಕೆ ಪರ್ಯಾಯ ವ್ಯವಸ್ಥೆ ಇನ್ನೂ ಆವಿಷ್ಕಾರವಾಗದಿರುವುದೇ ಈ ಕ್ಷೇತ್ರದ ಅಗತ್ಯತೆ ಮತ್ತು ಹಿರಿಮೆ. ಹಾಗಾಗಿ ಈ ಸಚಿವಾಲಯದ ರಚನೆ ಒಂದು ಆಶಾದಾಯಕ ಬೆಳವಣಿಗೆ. ಆದರೆ ಸಹಕಾರಿ ಚಳುವಳಿಯ ಯಶಸ್ಸು ಅದರ ಲಕ್ಷಾಂತರ ಸದಸ್ಯರ ಸಕ್ರಿಯ ಸೃಜನಶೀಲ ಭಾಗವಹಿಸುವಿಕೆಯಿಂದ ಮಾತ್ರ ಸಾಧ್ಯ. ಮತ್ತು ಅದರ ನ್ಯೂನ್ಯತೆಗಳನ್ನು ಸರಿಪಡಿಸಲು ಸಹಕಾರಿ ಸಚಿವಾಲಯ ತೆಗೆದುಕೊಳ್ಳುವ ನಿರ್ಧಾರಗಳು ಹಾಗೂ ಕ್ರಮಗಳನ್ನು ಅವಲಂಬಿಸಿದೆ. ಇದುವರೆಗೆ ರಾಯಚೂರಿನ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೃತಾ ಜೋಶಿ ಅವರಿಂದ ಕೃಷಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಕುರಿತು ಮಾಹಿತಿ ಕೇಳಿದಿರಿ. ನಾನು ನಾರಾಯಣಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಲಿಂಗಸೂರು ತಾಲೂಕಿನ ಸುಣಕಲ್ ಗ್ರಾಮದ ಧರ್ಯಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಧರ್ಯಪ್ಪ ಅಂಥೇಳಿ. ಇವರು ಲಿಂಗಸೂರು ತಾಲೂಕಿನ ಸುಣಕಲ್ ಗ್ರಾಮದ ರೈತರು, ಪ್ರಗತಿಪರ ರೈತರು ಅಂತಾನೆ ಹೇಳ್ಬೋದು. ತೋಟಗಾರಿಕಾ ರೈತರು, ಸಾಕಷ್ಟು ವರ್ಷಗಳಿಂದ ತೋಟಗಾರಿಕೆಯನ್ನು ಬೆಳೆದು ಇವರು ಮಾದರಿಯಾಗಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಇವರು ಸುಧಾರಿಸಿಕೊಂಡಿದ್ದಾರೆ. ಮುಖ್ಯವಾಗಿ ದಾಳಿಂಬೆಯನ್ನು ಬೆಳೆದು ದಾಳಿಂಬೆ ಬೆಳೆಯಲ್ಲಿ ಯಶಸ್ಸನ್ನು ಕಂಡಂತಹ ರೈತರಲ್ಲಿ ಇವರು ಕೂಡ ಒಬ್ಬರು ಅಂತಾನೆ ಹೇಳ್ಬೋದು. ಇವತ್ತು ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಧರೆಪ್ಪ ಅವರು 9 ಎಕರೆ ಭೂಮಿಯಲ್ಲಿ ದಾಳಿಂಬೆಯನ್ನು ಬೆಳೆದಿದ್ದಾರೆ. ಉತ್ತಮ ರೇಟನ್ನು ಈ ಸಲ ಅವರು ಪಡ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಸುಚಿಜಿತವಾದಂತಹ ಒಂದು ಆರ್ಥಿಕ ಬದುಕನ್ನು ತೋಟಗಾರಿಕೆ ಬೆಳೆಯಲ್ಲಿ ಕಂಡುಕೊಂಡಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಧರೆಪ್ಪ ಅವರೇ, ತಾವು ಮೂಲತಃ ಕೃಷಿ ಕುಟುಂಬದವರ ಹೇಗೆ? ಹೌದು ಸರ್, ನಾನು ಮೂಲತಃ ಕೃಷಿ ಕುಟುಂಬದವನ್ರಿ. ಮೊದಲು ನಮ್ಮ ತಂದೆಯವರು ಪಾರಂಪರಿಕ ಕೃಷಿಯನ್ನು ಮಾಡ್ತಿದ್ರು ಅವರು. ಮತ್ತು ಪಾರಂಪರಿಕ ಕೃಷಿಯ ಜೊತೆಗೆ ನಾವು 5 ಜನ ಮಕ್ಕಳು ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ನಾನು PUC ಮುಗಿಸ್ಕೊಂಡು ರಾಯಚೂರು ಜಿಲ್ಲೆಗೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ 2010 ಬಂದಿನಿ ರೀ. ಬಂದಮೇಲೆ ನಂಗೆ ಮೂಲ ನಮ್ಮೂರು 10ನೇ ತಾಲೂಕು ಕೊಟ್ಟಲ್ಗಿ ಅಂತ. ಅಲ್ಲಿ ನಾವು 1980 ದಾಳಂಬರಿ ಬೆಳೀತಿದ್ರು. ನಾವು ದಾಳಂಬರಿ ತೋಟದಲ್ಲಿ ಕೃಷಿಕರಾಗಿ ಅಂದರೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ್ರಿಂದ ದಾಳಂಬರಿ ಬಗ್ಗೆ ನಂಗೆ ಅನುಭವ ಇತ್ತು. ಮತ್ತು ನಾನು ದಾಳಂಬರಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೆ. ನಾವಿಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಗಿ ಬಂದಮೇಲೆ ಲಿಂಗಸೂರು ವಾತಾವರಣದಲ್ಲಿ ಸ್ವಲ್ಪ ಕೆಲವೊಂದು ರೈತರು ದಾಳಂಬರಿ ಬೆಳೀತಾಯಿದ್ರು. ಮತ್ತು ನಾರಾಯಣಪುರ ಜಲಾಶಯದಿಂದ ಮತ್ತು ಕೃಷ್ಣಾ ನದಿ ಕೆಳಗಡೆ ಇರುವುದರಿಂದ ಈ ಭೂಮಿಗೆ 12 ತಿಂಗಳ ನೀರಿನ ಅನುಕೂಲ ಇರೋದನ್ನು ನಾನು ಮನಗಂಡು ನಾನು ಕೂಡ 9 ಎಕರೆ ದಾಳಿಂಬೆನ 2017 ಪ್ಲಾಂಟೇಷನ್ ಮಾಡಿದೆ. ಈಗ ತಾವು ಮೂಲತಃ PUC ಮುಗಿಸ್ಕೊಂಡು ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇವೆಗೆ ಸೇರ್ಕೊಂಡ್ರಿ. ದಾಳಿಂಬೆ ಬೆಳೆ ತಾವು ಕೂಲಿಯನ್ನು ಅವ್ರವ್ರ ಹೊಲದಲ್ಲಿ ಮಾಡ್ತಿದ್ರೆ ನಮ್ಮ ಮೂಲ ಸ್ಥಳದಲ್ಲಿ, ಹೇಗೆ ನೀವು ಇಲ್ಲಿ ಲಿಂಗಸ್ಕೂರಿಗೆ ಬಂದು ಭೂಮಿಯನ್ನು ಪರ್ಚೇಸ್ ಮಾಡಿ ಅಥವಾ ಲೀಜಿಗೆ ತಗೊಂಡು ಇದೇ ಬೆಳೆಯನ್ನು ಹಾಕಬೇಕು ಅನ್ನೋದಂಥ ಒಂದು ವಿಚಾರ ತಲೆಯಲ್ಲಿ ಯಾಕೆ ಬಂತು? ನಂದು ಕೊಟ್ಟಲ್ಗಿ ಅಂತ ಮೂಲತಃ ನಮ್ಮ ಊರಲ್ಲಿ ಭಾಳಷ್ಟು ಜನ ದಾಳಂಬರಿಯನ್ನು ಬೆಳೆದು ಯಶಸ್ಸನ್ನು ಕಂಡಿದ್ದರು. ಹಾಗಾಗಿ ನಾವು ಕೂಲಿಯಲ್ಲಿ ಮಾಡುವಾಗ ನಮ್ಮ ಮಾಲೀಕರೇನಿದ್ರು ಅವರು ಉನ್ನತಿಯನ್ನು ಸಾಧಿಸಿದರು ಕೃಷಿಯಲ್ಲಿ. ಅದೇನು ನಾನು ಮಾದರಿ ಇಟ್ಟುಕೊಂಡು ನಾನು ಕೂಡ ದಾಳಂಬರಿಯನ್ನು ಬೆಳಬೇಕಂಥೇಳಿ ಛಲ ಇತ್ತು ನನ್ನಲ್ಲಿ. ಆಮೇಲೆ ನಮ್ಮ ತಂದೆ ತಾಯಿಯವ್ರನ್ನ ಕರ್ಕೊಂಡು ಸ್ವಲ್ಪ ಕೂಲಿ ಜನರನ್ನು ಕರ್ಕೊಂಡು 9 ಎಕರೆಯನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಯಶಸ್ ಕೂಡ ಕಂಡಿದ್ದೇನೆ. ಈಗ ಪ್ರಸ್ತುತ 8 ಎಕರೆ ಭೂಮಿಯಲ್ಲಿ ಅಂದರೆ 8 ವರ್ಷಗಳಿಂದ ತಾವು ಈ ದಾಳಂಬರಿ ಬೇಸಾಯದಲ್ಲಿ ತೊಡಸ್ಕೊಂಡಿರಿ? ಈಗ ಸುಮಾರು 8 ವರ್ಷಗಳಿಂದ ನಾವು ದಾಳಿಂಬೆ ವ್ಯವಸಾಯದಲ್ಲಿ ತೊಡಕೊಂಡಿದ್ದೀವಿ ರೀ. ನಂದು 5ನೇ ಬೆಳೆ ಈ ವರ್ಷ ಬಂದಿದ್ದು. 9 ಎಕರೆ ನೆಲದಲ್ಲಿ 1,40,000 ರೂಪಾಯಿ ಆಗಿದೆ 9 ಎಕರೆ ನೆಲ. ಸರಿಸುಮಾರು ದರ ಪ್ರತಿ ಕೆಜಿಗೆ 165 ರೂಪಾಯಿಯಿಂದ 140 ರವರೆಗೆ ಹೋಗಿದೆ. ಹಾಗಾಗಿ ನಮಗೆ ಯಾವುದೇ ರೀತಿ ಲಾಸ್ ಆಗಿಲ್ಲ. ನಾವು ಹೆಚ್ಚಿನ ಆದಾಯವನ್ನು ಅದರಲ್ಲಿ ಕಂಡುಕೊಂಡಿದ್ದೇವೆ. ಈಗ ದರಪ್ಪ ಅವರೇ, ಈಗ ಯಾವ ತಳಿಯನ್ನು ಹಾಕೊಂಡ್ರಿ, ಹೇಗೆ ಯಂತ್ರವನ್ನು ಕೊಟ್ಕೊಂಡ್ರಿ, ನೀರಿನ ವ್ಯವಸ್ಥೆ ಹೇಗಿದೆ ನಿಮ್ಮ ಭೂಮಿಯಲ್ಲಿ? ಮೂಲತಃ ಯಾರಾದರೂ ದಾಳಿಂಬೆ ಬೆಳಿಬೇಕಂದ್ರೆ ಮೂಲ ಮೊದಲು ಜಮೀನು ಮತ್ತು ಸಸಿ ಹಾಗೂ ನೀರಿನ ವ್ಯವಸ್ಥೆಯನ್ನು ನೋಡ್ಕೋಬೇಕಾಗತ್ತೆ. ದಾಳಿಂಬೆ ಬೆಳಿಬೇಕಾದ್ರೆ ಮೊದಲು ಮಣ್ಣು ಸ್ವಲ್ಪ ಕಡಿಮೆ ನೀರು ಹಿಡಿದಿಟ್ಕೊಳ್ಳುವಂಥ ಜಮೀನಾಗಿರಬೇಕು. ಮತ್ತು ಜಮೀನಿನಲ್ಲಿ ನೀರು ಯಾವುದೇ ಕಾಲಕ್ಕೂ ಜಾಸ್ತಿ ಮಳೆ ಆದರೆ ನೀರು ನಿಲ್ಲುವಂಥ ಜಮೀನಾಗಿರಬಾರ್ದು. ಮಳೆ ನೀರು ಬಸಿದುಕೊಂಡು ಹೋಗುವಂಥ ಆಗಿರಬೇಕು. ಆಮೇಲೆ ಕಪ್ಪು ಮಣ್ಣಾಗಿರಬಾರ್ದು. ಆಮೇಲೆ ಕಾಲಕ್ಕೆ ತಕ್ಕಂಗೆ ನೀರು ನಮ್ಮಲ್ಲಿ 12 ತಿಂಗಳು ನೀರಿನ ವ್ಯವಸ್ಥೆ ಇರಬೇಕು. ಆಮೇಲೆ ರೋಗಮುಕ್ತ ಸಸಿ ಹಚ್ಚಿರಬೇಕು. ಈ 3 ಅಂಶಗಳ ಬಗ್ಗೆ ನಾನು ಅಧ್ಯಯನ ಮಾಡಿ ಮತ್ತು ಸರಿಯಾದ ಭೂಮಿ ಸರಿಯಾದ ಸಸಿಯನ್ನು ಆಯ್ದುಕೊಂಡಿದ್ದೇನೆ. ಹಾಗೆ ನಮ್ಮ ಭೂಮಿಗೆ ನಾರಾಯಣಪುರ ಜಲಾಶಯದ ನೀರಿನ ಅನುಕೂಲ ಇರೋದರಿಂದ ನನಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ಅಂದರೆ ನಿಮ್ಮದು ಕೂಡ ಹೆಚ್ಚು ನೀರು ತೆಗೆದುಕೊಳ್ಳುವಂಥ ಒಂದು ಕೆಂಪು ಭೂಮಿ, ಮರಳು ಮಿಶ್ರಿತ ಭೂಮಿ ತಮ್ಮದಿದೆ? ಹೌದು, ಕೆಂಪು ಭೂಮಿಯಲ್ಲಿ ನಾವು ಮಾಡಿದ್ದೀವಿ ಸರ್. ಯಾವ ತಳಿಯನ್ನು ತಾವು ಆಯ್ಕೆ ಮಾಡ್ಕೊಂಡ್ರಿ ದಾಳಿಂಬೆಯಲ್ಲಿ? ದಾಳಿಂಬೆ ಸಸಿಯನ್ನು ಮೊದಲು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಒಳ್ಳೆ ಸಸಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ರೋಗರಹಿತವಾಗಿರಬೇಕು. ಹಾಗಾಗಿ ನಾವು ಜೈನ ಇರಿಗೇಷನ್ ಅವರ ಸಸಿಯನ್ನು ನಾವು ತೆಗೆದುಕೊಂಡು ನಾಟಿ ಮಾಡಿದ್ದೀವಿ ಸರ್. ಎಷ್ಟು ಬಿತ್ತು ನಿಮಗೆ ಸಸಿಗೆ? ಆವಾಗ ಈಗ 8 ವರ್ಷ ಮೊದಲು 32 ರೂಪಾಯಿಗೆ ಒಂದು ಪ್ರತಿ ಒಂದು ಸಸಿಗೆ 32 ರೂಪಾಯಿ ಅದನ್ನು ಕೊಟ್ಟಿದ್ದೀರಿ. ಈಗ ಸರಿಸುಮಾರು 50 ರೂಪಾಯಿ ಆಗಿದೆ ಸರ್ ಇವತ್ತಿನ. 9 ಎಕರೆ ಭೂಮಿಯಲ್ಲಿ ಅಂತರ ಕೊಟ್ಟಷ್ಟು ಹಾಕಿದ್ರಿ, ಜೊತೆಗೆ ಎಷ್ಟು ಸಸಿಗಳು ನಿಮ್ಮ ಹೊಲದಲ್ಲಿ ಕೂತ್ಕೊಂಡವೆ? ಹಾಗೆ ಈಗ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ದಾಳಿಂಬೆ ಬೇಸಾಯದಲ್ಲಿ ಅಂತರ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈಗಿನ ಸಿಚುವೇಶನ್ಗೆ ತಕ್ಕಂಗೆ ನಾವು ಅಂತರವನ್ನು ಅಂದರೆ 14/8 ಅತಿ ಕಡಿಮೆ ಇದು. ಇದಕ್ಕಿಂತ ನಾವು 14/10 ಅಥವಾ 14/12 ಬಹಳ ವ್ಯವಸ್ಥಿತವಾದ ಇದು ಅಂತರ. ಇದನ್ನೇ ನಾವು ಕಾಪಾಡಬೇಕು. ಆದರೆ ನಾವು ತಪ್ಪು ತಿಳುವಳಿಕೆಯಿಂದ 13/8 ಮಾಡಿದೆವು. ಆದ್ರೂ 5 ಬೆಳೆ ನಮ್ಗೆ ಸರಿಯಾಗಿ ಬಂದಿದೆ. ಈಗ ನಾವು ಹೊಸ ಬೇಸಾಯ ಮಾಡಿವಲ್ಲ 25 ಎಕರೆ, ಅದನ್ನು 14/8 ಅಂತರದಲ್ಲಿ ಮಾಡಿದೆವು ಸರ್. ಅಂದರೆ ಈಗ ಪ್ರಾರಂಭದಲ್ಲಿ ನಿಮ್ಮದು ಹಾಕಿದಂಥ ಒಂದು ದಾಳಿಂಬೆ ಬೆಳೆ 9 ಎಕರೆ ಇದೆ, 13/8 ಲಾಗಿರಿ. ಮತ್ತು ಈಗ ಬೇರೆ ಪ್ರದೇಶಗಳಲ್ಲೂ ಕೂಡ ನೀವು ಈಗ ಏರಿಯಾವನ್ನು ವಿಸ್ತರಣೆ ಮಾಡ್ಕೊಂಡಿರಿ? ಹೌದು ಸರ್, ಈಗ 25 ಎಕರೆ ಮಾಡಿದ್ವಿ ಸರ್. ಅದನ್ನು ಸ್ವಲ್ಪ ನಮಗೂ ಅನುಭವ ಆದಂಗೆ ಮತ್ತು ಅವರಿವರಿಂದ ನಾವು ತಿಳ್ಕೊಂಡಂಗೆ 14/8 1 ಫೂಟನ್ನು ಅಂತರ ಜಾಸ್ತಿ ಮಾಡಿಕೊಂಡಿವಿ. ಈಗ ದಾಳಿಂಬೆ 5 ವರ್ಷದ ಬೆಳೆ ಇದೆ ತಾವು ಹೇಳಿದ್ರಿ, ಜೊತೆಗೆ ಈಗ 9 ಎಕರೆಯಲ್ಲಿ 1,40,000 ರೂಪಾಯಿ ನಿಮಗೆ ಆದಾಯ ಬಂತು ಅಂತ ಹೇಳಿದ್ರಿ. ಎಷ್ಟನೇ ವರ್ಷಕ್ಕೆ ನಿಮಗೆ ಈ ದಾಳಿಂಬೆ ಬೆಳೆ ಆರಂಭವಾಯಿತು? ಪ್ರಾರಂಭದಲ್ಲಿ ಎಷ್ಟು ಇಳುವರಿ ಬಂತು? ಈಗ ಸದ್ಯ ನಿಮಗೆ ಎಷ್ಟು ಇಳುವರಿ ಬಂತು ನಿಮ್ಮ 9 ಎಕರೆ ಭೂಮಿಯಲ್ಲಿ? ನಾವು ಪ್ರಾರಂಭದಲ್ಲಿ ಪ್ಲಾಂಟೇಷನ್ ಮಾಡಿದ ನಂತರ 2 ವರ್ಷ ಆದಮೇಲೆ ನಾವು ಎತ್ತರಲ್ಲಿ ತೆಗೆದುಕೊಂಡಿದ್ದೀವಿ ರೀ. ಆವಾಗಲೂ ಕೂಡ 100 ಟನ್ ಬಂದಿತ್ತು. ಆದರೆ ಆ ವರ್ಷ ನಮಗೆ ರೇಟ್ ಕಡಿಮೆ ಇರೋದ್ರಿಂದ 42 ರೂಪಾಯಿ ಸರಾಸರಿ ನಮಗೆ ಹೋಗಿರೋ ಕಾರಣ ಆ ವರ್ಷ ಬರೀ 42 ಲಕ್ಷ ಆಗಿತ್ತು. 2ನೇ ವರ್ಷ ನಮಗೆ 70 ಲಕ್ಷ ಆಯ್ತು ರೀ. ಆಮೇಲೆ 3ನೇ ವರ್ಷ 80 ಲಕ್ಷ, 4ನೇ ವರ್ಷ 86 ಲಕ್ಷ, ಈಗ 5ನೇ ವರ್ಷ ರೇಟ್ ಹೆಚ್ಚಿಗೆ ಇರೋದ್ರಿಂದ ಇಳುವರಿ ಏನು ಅಷ್ಟೇ ನಮಗೆ 100-110 ಅಷ್ಟೇ ಬಂದಿದೆ. ಆದರೆ ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ಆದಾಯ ಹೆಚ್ಚಿಗೆ ಬಂದಿದೆ. ಏನು ಕೆಜಿಗೆ ರೇಟ್ ಬಂತು ನಿಮ್ಮದು ದಾಳಿಂಬೆ ಬೆಳೆ ಈ ವರ್ಷ? ಈ ವರ್ಷ ನಾವು ಸ್ಟಾರ್ಟಿಂಗ್ ಮಾಡಿದ್ದು ದೀಪಾವಳಿಗಿಂತ ಮುಂಚೆ ಮಾಡಿದ್ದು 165 ರೂಪಾಯಿಯಿಂದ ಕೊಟ್ಟಿವಿ ರೀ. ಆಮೇಲೆ ಸ್ವಲ್ಪ ದೀಪಾವಳಿ ಆದಮೇಲೆ ವಾತಾವರಣ ಈ ತುಫಾನಿತ್ತು, ತುಫಾನಿದ್ದ ಕಾರಣ 20 ರೂಪಾಯಿ ರೇಟ್ ಕಡಿಮೆ ಆಗಿ 140 ಆಮೇಲೆ ಕೊಟ್ಟಿವ್ರಿ ಲಾಸ್ಟ್. ಅಂತಂದ್ರೆ ಯಾವ ಸಮಯದಲ್ಲಿ ಇದರಲ್ಲಿ ಹೊಡಿಬೇಕು ಅನ್ನೋದು ನಿಮ್ಮ ತಲೆಗೆ ಬಂತು? ಯಾಕಂತಂದ್ರೆ ಕೆಲವೊಬ್ಬ ರೈತರು ಪ್ರದೇಶಗಳನ್ನ ಅಥವಾ ತಿಂಗಳ ಈ ಕೆಲವೊಂದು ದಿನಗಳನ್ನ ಅಂತರ ಕಾಯ್ದುಕೊಂಡು ಹೋಗ್ತಾರೆ. ಈ ದೀಪಾವಳಿ ಆದ್ಮೇಲೆ ಹೊಡೆದ ಬೇಸು ಅಥವಾ ಹೇಗೆ? ಈಗ ನಮ್ಮ ಲಿಂಗಸೂರು ವಾತಾವರಣಕ್ಕೆ ಬೇಸಿಗೆಯಲ್ಲಿ ಅಂತರೂ ನಾವು ಎತ್ತರಲ್ಲಿ ತೊಗೊಳಕಾಗಂಗಿಲ್ಲ. ಹಸ್ತಬಾರು, ಮೃಗಬಾರು ಮತ್ತು ಅಂಬೆ ಬಾರ್ ಅಂತ ದಾಳಿಂಬೆ ನಾವು ಎತ್ತರಲ್ಲಿ ತೊಗೊಳಕ ಮೂರು ಕಾಲಾವಧಿಗಳನ್ನು ತಜ್ಞರಾಗಲಿ ಮತ್ತು ದಾಳಿಂಬೆ ಬೆಳೆಗಾರಾಗಲಿ ಆಯ್ಕೆ ಮಾಡಿದ್ದಾರೆ. ನಮ್ಮಲ್ಲಿ ಇಲ್ಲಿ ನೀರಾವರಿ ಏರಿಯಾ ಇರೋದ್ರಿಂದ, ಇದು ನಾವು ಸುಣಕಲ್ ಗ್ರಾಮದ ಸುತ್ತಮುತ್ತ ನೀರಾವರಿ ಭತ್ತವನ್ನು ಬೆಳೆಯೋದ್ರಿಂದ ಜುಲೈ ತಿಂಗಳಲ್ಲಿ ಕೆನಲ್ ನೀರು ಬರುತ್ತೆ ರೀ. ಆಮೇಲೆ ನಮಗದು ನಾವು ಎತ್ತರಲ್ಲಿ ತೊಗೊಂಡ್ರೆ ನಮ್ಮಲ್ಲಿ ಬರೀ ನೀರಿನ ಅಂಶ ಹೆಚ್ಚಾಗಿ ನಮ್ಮ ಹೊಲದಲ್ಲಿ ಬರೀ ಚಿಗುರು ಬರೋದ್ರಿಂದ ಸೆಟ್ಟಿಂಗ್ ಆಗೋದಿಲ್ಲ ಅಂತ ನಾವು ಪ್ರತಿ ವರ್ಷವೂ ಮೇ ಎತ್ತರಲ್ಲಿ ತೊಗೊಂತೀವಿ ರೀ. ಮೇ ಅಥವಾ ಜೂನು ಆಸ್ಪಾಸ್ ಒಂದು ತಿಂಗಳಲ್ಲಿ ನಾವು ಎತ್ತರಲ್ಲಿ ತೊಗೊಂತೀವಿ ರೀ. ನಮ್ಮದು ನವಂಬರ್, ಡಿಸೆಂಬರ್, ಜನವರಿ ಈ ಮೂರು ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ರೀ. ಈಗ ಆರಂಭದಲ್ಲಿ ಸಸಿ ನಾಟಿ ಮಾಡುವ ಸಂದರ್ಭದಲ್ಲಿ ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕು, ಕೊಟ್ಟಿಗೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಂತ ಹೇಳ್ತಾರೆ. ತಾವು ನಾಟಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಹೇಗೆ ಭೂಮಿಯನ್ನು ಸಿದ್ಧತೆ ಮಾಡಿ ಈ ಒಂದು ಸಸಿಯನ್ನು ಹಚ್ಚಿದ್ರಿ? ಈಗ ಮೊದಲಿನ ಪದ್ಧತಿ ಹೆಂಗಿತ್ತಂದ್ರೆ ಭೂಮಿಯನ್ನು 3 ಅಡಿ ಆಳ ತೋಡಿ ಆಮೇಲೆ ಅದನ್ನು ಮಣ್ಣಿಂದ ಮುಚ್ಚಿ ಆಮೇಲೆ ಬೇವಿನ ಹಿಂಡಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೆಲವು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 4 ದಿವಸ ನೀರು ಬಿಟ್ಟು ಆಮೇಲೆ ನಾವು ಸಸಿಯನ್ನು ಹಚ್ಚಿದ್ದೀವಿ ರೀ. ಆದರೆ ಈಗಿನ ಪದ್ಧತಿ ಒಳಗೆ ಏನು ಬಂದದಂದ್ರೆ ಭೂಮಿಯನ್ನು ಯಾವುದೇ ರೀತಿ ತೋಡಂಗಿಲ್ಲ, ಯಾವುದೇ ರೀತಿ ಸಡಿಲುಗೊಳಿಸೋಂಗಿಲ್ಲ. ಇದ್ದಲು ಮಣ್ಣು ಮೇಲ್ ಪದರದ ಮಣ್ಣನ್ನು ಬೋದು ಮಾಡಿಕೊಂಡು ಎತ್ತರದ ಬದು ನಿರ್ಮಾಣ ಮಾಡಿಕೊಂಡು ಈಗ ಹೊಸ ಪದ್ಧತಿ ಒಳಗೆ ಪ್ಲಾಂಟೇಷನ್ ಮಾಡೋದು ಬಂದದ್ರೆ ಅದೇ ಉತ್ತಮ. ನಾವು ಮಾಡಿದ್ದು ಮೊದಲು ಪಿಚ್ಚಿಂಗ್ ಅಂತಾರಲ್ಲ, ನಾವು ತೋಡಿಕೊಂಡು ಪ್ಲಾಂಟೇಷನ್ ಮಾಡಿದ್ದು ಆದ್ರೂ ಸಕ್ಸಸ್ ಆಗಿದೆ. ಈಗಿನ ಹೊಸ ಪದ್ಧತಿ ಒಳಗೆ ಏನದ ಮೇಲ್ಮಟ್ಟದಲ್ಲಿ ಬದು ನಿರ್ಮಾಣ ಮಾಡಿಕೊಂಡು ನೆಲದಿಂದ ಸುಮಾರು 1-1.5 ಫೀಟ್ ಮೇಲೇ ಪ್ಲಾಂಟೇಷನ್ ಮಾಡೋ ಪದ್ಧತಿ ಅದ, ಅದೇ ಒಳ್ಳೆಯದು. ಅದನ್ನೇ ಈಗ ಎಲ್ಲರೂ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ. ಹಾಕೊಂಡು ಅದರ ಮೇಲೆ ಹಾಕೊಳ್ಳೋದು ಉತ್ತಮ. ಹೌದು ಸರ್. ಜೊತೆಗೆ ಡ್ರಿಪ್ ನೀರಿನ ವ್ಯವಸ್ಥೆ ಹೇಗೆ? ಈಗ ದಾಳಿಂಬೆಗೆ ಅಂದ್ರೆ ಸ್ವಲ್ಪ ಪ್ರಮಾಣದ ನೀರು ಬೇಕಾಗುತ್ತೆ ರೀ. ಆಮೇಲೆ ಸ್ವಲ್ಪ ಪ್ರಮಾಣ ನೀರು ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಇರುತ್ತೆ ರೀ. ದಾಳಿಂಬೆ ಬೆಳೆಯಲ್ಲಿ ನೀರಿದೆ ಅಂತ ಹೆಚ್ಚಿಗೆ ಬಿಡುವಂಗಿಲ್ಲ, ನೀರಿಲ್ಲ ಅಂತ 2-3 ತಿಂಗಳಲ್ಲಿ ಗ್ಯಾಪ್ ಮಾಡೋಂಗಿಲ್ಲ. ಒಂದು ಪದ್ಧತಿ ಒಳಗೆ ಅದು ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಟೈಮ್ ರೀತಿ ಟೈಮ್ ಪೇಷೆಂಟ್ ಇದ್ದಂಗೆ, ದಾಳಿಂಬೆ ಬೆಳೆ ಅಂದರೆ ಒಂದು ರೀತಿ ರೋಗಿ ಇದ್ದಂಗೆ ಮನೆಯೊಳಗೆ, ಅದನ್ನು ಸಮಯಕ್ಕೆ ತಕ್ಕಂಗೆ ನಾವು ವ್ಯವಸ್ಥೆ ಮಾಡ್ಕೊತ ಹೋದರೆ ನಮ್ಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಆಮೇಲೆ ವಾಟರ್ ಮ್ಯಾನೇಜ್ಮೆಂಟು, ಸರ್ ಹೇಳಿದಂಗೆ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡಬೇಕು. ರಾಸಾಯನಿಕ ಮುಕ್ತ, ನಾವು ನೆಲಕ್ಕೆ ಈಗ 3 ವರ್ಷದಿಂದ ಯಾವುದೇ ರಾಸಾಯನಿಕವನ್ನು ಕೆಳಗಡೆ ನಾವು ಯೂಸ್ ಮಾಡೋದಿಲ್ಲ, ಬರೀ ಸ್ಪ್ರೇ ಮಾತ್ರ ರಾಸಾಯನಿಕ ಯೂಸ್ ಮಾಡ್ತೀವಿ. ಕೆಳಗಡೆ ಆಯಿತು ಗೋಕೃಪಾಮೃತ, ಆಮೇಲೆ ಈಗ ಜಿಪಿ ಬಾ ಗ್ರೀನ್ ಪ್ಲಾನೆಟ್ ಅಂತೇಳಿ ಒಂದು ಕಂಪ್ನಿ ಬಂದಿದೆ ಆರ್ಗ್ಯಾನಿಕಲ್ಲಿ, ಅದನ್ನು ಯೂಸ್ ಮಾಡ್ತೀವಿ ರೀ. ಆಮೇಲೆ ನಮ್ಮಲ್ಲಿ ಒಂದು 10-12 ಆಕಳ ಗೀರ್ ಆಕಳ ಅದಾವ, ಅದರ ಆಕಳ ಮೂತ್ರ ಆಮೇಲೆ ಸಗಣಿ ಹುಳಿ ಮಜ್ಜಿಗೆ ಈ ರೀತಿ ನಾವು ಆರ್ಗ್ಯಾನಿಕ್ ಪದ್ಧತಿ ಒಳಗೆ ಜಾಸ್ತಿ ಒತ್ತು ಕೊಟ್ಟಿವಿ ರೀ ನಾವು ಈ ಸದ್ಯ. ಈಗ ಪ್ರಾರಂಭದಲ್ಲಿ ಸಸಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಎಕರೆಗೆ ಎಷ್ಟು ಟ್ರಿಪ್ ಅಂತಂದರೆ ಗೊಬ್ಬರವನ್ನು ತಾವು ಹಾಕಿದ್ರಿ, ಸಾವಯವ ಗೊಬ್ಬರ ತಿಪ್ಪಿ ಗೊಬ್ಬರ? ಮೊದಲಿಗೆ ಪ್ಲಾಂಟೇಷನ್ ಮಾಡುವಾಗ ಸರ ಪ್ರತಿ ಎಕರೆಗೆ 3 ಟ್ರಾಲಿ ಹಂಗೆ ಹಾಕಿದ್ದೀವಿ ರೀ. ನಾವು ಪ್ಲಾಂಟೇಷನ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ, ಅಷ್ಟೇನು ಅವಶ್ಯಕ ಇರುವುದಿಲ್ಲ ಪ್ಲಾಂಟೇಷನ್ ಮಾಡುವಾಗ, ನಾವು ಆ ರೀತಿ ಹಾಕಿದ್ದೀವಿ. ಆಮೇಲೆ ಫಸ್ಟ್ನೇ ಎತ್ತರಲ್ಲಿ ಮಾಡುವಾಗ ಪ್ರತಿ ಒಂದು 100 ಗಿಡಕ್ಕೆ ಒಂದು ಟ್ರಾಲಿ, ಟ್ರ್ಯಾಕ್ಟರ್ ಟ್ರಾಲಿ ಲೆಕ್ಕಕ್ಕೆ ನಾವು 3,000 ಗಿಡಕ್ಕೆ 30 ಟ್ರಿಪ್ ಅನ್ನಂಗೆ. ಆಮೇಲೆ ಬೇವಿನ ಹಿಂಡಿ 6 ಟನ್ನು, ಆಮೇಲೆ ಎಲುವಿನ ಪುಡಿ ಬೋನ್ ಮಿಲ್ ಅಂತಾರೆ ಅದು ಒಂದು 6 ಟನ್ನು, ಕೋಳಿ ಗೊಬ್ಬರ ಬರುತ್ತಲ್ಲ ರೀ ಕೋಳಿ ಗೊಬ್ಬರ 3 ಟನ್ನು, ಈ ರೀತಿಯಾಗಿ ನಾವು ಹಾಕಿ ಒಂದು ಎತ್ತರಲ್ಲಿ ಹೊಡಿಗಿಂತ 2 ತಿಂಗಳ ಮೊದಲನೇ ಎಲ್ಲ ಭೂಮಿ ಕೊಟ್ಟುಕೊಂಡು 1 ತಿಂಗಳ ನೀರು ಬಿಟ್ಟು ಆಮೇಲೆ ನಾವು ಏನಂತೆಲ್ಲ ಡ್ರೈ ಮಾಡಿಕೊಂಡು ಎತ್ತರಲ್ಲಿ ತೊಗೊಂಡ್ರೆ ಚೆನ್ನಾಗಿ ಸೆಟ್ಟಿಂಗ್ ಬರುತ್ತೆ. ಈಗ ತಮ್ಮದು ಇಳುವರಿ ಬರ್ತಾ ಇದೆ, ಆಲ್ರೆಡಿ ಮಾರ್ಕೆಟಿಗೆ ತಮ್ಮ ಬೆಳೆ ಹೋಗಿದೆ, ಒಂದು ಸರಾಸರಿ ಗಿಡಕ್ಕೆ ಎಷ್ಟು ಇಳುವರಿ ಬಂತು ಅಂತ ತಮಗೆ ಮಾಹಿತಿ? ಈಗ 8 ವರ್ಷದ ಗಿಡ ಇರೋದ್ರಿಂದ ಇಳುವರಿಯನ್ನು ಚೆನ್ನಾಗಿರುತ್ತೆ ರೀ. ಆದರೆ ಈಗ ಹೊಸ ರೋಗ ಬಂದವರು ಕೊಲೆಟಿಟುಕಮ್, ಸರ್ಕಸ್ಪೋರ ಅಂತೀವ ಕನ್ನಡದಲ್ಲಿ ಕೊಳೆ ರೋಗ, ಮತ್ತು ಇದು ದುಂಡಾಣು ರೋಗ ಜಾಸ್ತಿ ಇರೋದ್ರಿಂದ 50-60 ಕೆಜಿ ಸೆಟ್ಟಿಂಗ್ ಮೊದಲು ಆದ್ರೂ ಆಮೇಲೆ ವಾತಾವರಣ ಸರಿ ಇರಲಾರ್ದಕ್ಕೆ ಆಮೇಲೆ ರೋಗ ಬಾಧೆ ಹೆಚ್ಚಾಗೋದ್ರಿಂದ ಒಂದು 20 ಕೆಜಿ ನಾವು ಮೈನಸ್ ಇಟ್ಕೊಂಡ್ರು ಸರಾಸರಿ 40 ಕೆಜಿ ಅಂತರೂ ನಮಗೆ ಮಾರಾಟ ಮಾಡಿವಿ ರೀ ಪ್ರತಿ ಗಿಡಕ್ಕೆ. ಹೇಳ್ಕೊಳ್ಳುವಂಥ ಸಮಸ್ಯೆ ಬಂತ ನಿಮಗೆ ಹೇಗೆ? ಸಮಸ್ಯೆ ದಾಳಿಂಬೆಯಲ್ಲಿ ಒಂದೇ ಬೇಳೆ ಎರಡನೇ ಬೇಳೆ ಚೆನ್ನಾಗೇ ಬರುತ್ತೆ ರೀ, ಯಾಕಂದ್ರೆ ಗಿಡ ರೋಗ ಮುಕ್ತ ಇರ್ತದೆ, ಗಿಡದ ಹತ್ರ ಎನರ್ಜಿ ಇರ್ತದೆ. ಆಮೇಲೆ 3ನೇ 4ನೇ ಬೆಳಗ್ಗೆ ನಾವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದರೆ ಅದು ರೋಗ ಹೆಚ್ಚಿಗೆ ಆಗಿ ನಮಗೆ ಯಾವುದೇ ಅಂದರೆ ಬೆಳೆ ನಮ್ಮ ಕೈಗೆ ನಿಲ್ಕಲಾರದಂಥ ಸಮಸ್ಯೆ ಆಗೋದಿರ್ತದೆ. ಹಾಗಾಗಿ ನಾವು ಯಾವಾಗ ಪ್ಲಾಂಟೇಷನ್ ಮಾಡ್ತೀವಿ ಅಲ್ಲಿಂದ ಪ್ರತಿ ದಿವಸನೂ ಈಗ ಸದ್ಯ ನಾವು ಪ್ಲಾಂಟೇಶನ್ ಮಾಡುವ ಅನ್ನಂಗೆ ಹೊಸ ಹುರುಪಿನೊಂದಿಗೆ ನಾವು ಅದನ್ನು ನಿರ್ವಹಣೆ ಮಾಡಿದ್ರೆ ನೀವು 10 ವರ್ಷ 20 ವರ್ಷ ಆದ್ರೂ ಅದೇ ಒಂದೇ ರೀತಿ ನಾವು ಲಾಭನ ತಕ್ಕೊಳ್ಳೋಕೆ ಸಾಧ್ಯ ಅದ. ಈಗ ಧರಪ್ಪ ಅವರೇ, ಭಾಳಷ್ಟು ಜನ ರೈತರು ಸುಧಾರಿತ ಪದ್ಧತಿಯಲ್ಲಿ ದಾಳಿಂಬೆ ಬೆಳೆಯನ್ನು ಬೇಸಾಯ ಮಾಡ್ತಾರೆ. ಅಂತಂದರೆ ಈಗ ಸನ್ ಬರ್ನ್ ಆಗಲಾರ್ದಂಗೆ ಕೆಲವೊಂದು ಮೇಲೆ ಹೊದಿಕೆಯನ್ನು ಮಾಡ್ತಾರೆ, ಜೊತೆಗೆ ಈ ಒಂದು ಪಕ್ಷಿಗಳ ಕಾಟ ತಾಳಲಾರ್ದಂಗೆ ಅದಕ್ಕೆ ರಕ್ಷಣೆ ಪಡ್ಕೋಬೇಕಂತಂದ್ರೆ ಕೆಲವೊಂದು ನೆಟ್ಗಳನ್ನು ಯೂಸ್ ಮಾಡ್ತಾರೆ. ತಾವೇನಾದರೂ ಇದರ ಬಗ್ಗೆ? ಈಗ ಕಾಲಕ್ಕೆ ನಾವು ಯಾವ ಟೈಮ್ನಲ್ಲಿ ಎತ್ತರಲ್ಲಿ ಹೊಡೆದೀವಿ, ಯಾವ ಟೈಮಿಗೆ ನಮ್ಮ ಹಣ್ಣು ಪಕ್ವ ಆಗ್ಯದ, ಅದ್ರ ಮೇಲೆ ನೀವು ಹೇಳ್ದಂಗೆ ಇದು ಗ್ರೋ ಕವರ್ ಬಂತು, ಆಮೇಲೆ ಆ್ಯಂಟಿಬಯೋಟಿಕ್ ನಟ್ ಆಯಿತು, ಇದು ಅವಶ್ಯಕ ಇರ್ತಾವೆ. ನಮ್ಮದು ಮೇದಕ್ಕೆ ನಾವು ಎತ್ತರಲ್ಲಿ ಹೊಡೆದ್ರಿಂದ ದೀಪಾವಳಿನಿಂದ ಒಂದು ತಿಂಗಳ ಮುಂಚೆ ಮೋತ್ ಅಂತ ಬರ್ತದೆ, ಆ ಮೋತ್ ರಕ್ಷಣೆ ಮಾಡೋಕ್ಕೆ ನಾವು ಆ್ಯಂಟಿಬಯೋಟಿಕ್ ನಟ್ಟನ್ನು ಈ ವರ್ಷ ಆಯಿತು, ಹೋದ ವರ್ಷ ನಾವು ಹಾಕೊಂಡಿದ್ದೀವಿ, ಅದರಿಂದ ನಮಗೆ ಭಾಳಷ್ಟು ಉಪಯುಕ್ತ ಆಗ್ಯದ. ಆಮೇಲೆ ಇದು ಸನ್ಬರ್ನ್ ಗ್ರೋ ಕವರ್ ಏನಂತೀವಲ್ಲ, ಸನ್ಬರ್ನ್ ಆಗೋದಂದ್ರೆ ಈಗ ಬೇಸಿಗೆ ಒಳಗೆ ಯಾರು ಜನವರಿ ಎತ್ತರಲ್ಲಿ ಮಾಡಿರ್ತೀರಿ, ನಮ್ಮ ಕಡೆ ರಾಯಚೂರು ಭಾಗದಾಗ ಫೆಬ್ರವರಿ ಹಿಡ್ಕೊಂಡು ಅಪ್ ಟು ಮೇವರೆಗೂ ಜಾಸ್ತಿ ಬಿಸಿಲಿರೋದ್ರಿಂದ ಹಣ್ಣು ಸೈಜ್ ಆಗಂಗಿಲ್ಲ, ಆಮೇಲೆ ಬಿಸಿಲಿಗೆ ಜಾಸ್ತಿ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಗ್ರೋ ಕವರನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಯಾವುದೇ ಕಾಲಕ್ಕೂ ನಾವು ಜನವರಿಯಲ್ಲಿ ಎತ್ತರಲ್ಲಿ ತೊಗೊಂಡಿಲ್ಲ, ಬೇಸಿಗೆ ಒಳಗೆ ನಮ್ಮ ಬೆಳೆ ಇರಲಾರ್ದಕ್ಕೆ ನಾವು ಗ್ರೋ ಕವರನ್ನು ಯೂಸ್ ಮಾಡಿಲ್ಲ. ಈಗ ದರಪ್ಪ ಅವರೇ, ಸಾಕಷ್ಟು ಅನುಭವ ತಮಗಿದೆ. ಈಗ ನಾನು ಗಮನಿಸಿದ ಹಾಗೆ ಇದು ನಿಮಗೆ ಬಂಪರ್ ಬೆಳೆ ಅನ್ಬೋದಾ ಹೇಗೆ ರೇಟ್ನಲ್ಲಿ? ಅನಂತರ 140 ರೂಪಾಯಿ 150 ರೂಪಾಯಿ ಪ್ರತಿ ಕೆ ಜಿಗೆ ಮಾರಿದಂತಹ ಉದಾಹರಣೆಗಳು ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಭಾಳಷ್ಟು ರೇರ್. ಈಗ ತಮಗೆ ಹೇಗೆ ಅನಿಸುತ್ತೆ, ಇದು ಅತಿ ಹೆಚ್ಚಿನ ಬೆಲೆ, ನಿಮಗೆ ಒಳ್ಳೆ ಬಂಪರ್ ಬೆಳೆ ಅನ್ಬೋದಾ? ಇದು ಈ ವರ್ಷನ ರೇಟಿಗೆ ನಾವು ಭಾಳ ಖುಷಿ ಕೊಟ್ಟದ ನಮ್ಗೆ ರೇಟು, ಮತ್ತು ಹಾಗಾಗಿ ನಮ್ಮ ಇಳುವರಿನೂ 100 ಟನ್ 9 ಎಕರೆಯಲ್ಲಿ ಬಂದು ಭಾಳ ಸಂತೋಷ ಆಗ್ಯದ. ಮತ್ತು ಇದು 1 ಕೋಟಿ 40 ಲಕ್ಷ ಅಂದರೆ ಸುಮ್ಮನೆ ಅಲ್ಲ, ನಾನು 10 ವರ್ಷ ನೌಕರಿ ಮಾಡ್ರೂ ಈ 1 ಕೋಟಿಯನ್ನು ನಮಗೆ ಕೂಡಿಡೋಕ್ಕಾಗಂಗಿಲ್ಲ. 1 ವರ್ಷ ನಮ್ಮ ಕುಟುಂಬ ಸಹಕಾರದೊಂದಿಗೆ ನಾವು 1 ವರ್ಷದಲ್ಲಿ ಸುಮಾರು 1.5 ಕೋಟಿ ಅಷ್ಟು ನಮಗೆ ಆದಾಯ ಬಂದಿದ್ದು ಖುಷಿ ತಂದಿದೆ. ಮತ್ತು ನಾವು ಯಾಂತ್ರೀಕರಣ ಮಾಡ್ಕೊಂಡಿವಿ, ಟ್ಯಾಕ್ಟ್ರಲ್ಲೇ ಸ್ಪ್ರೇಯರ್ ಮಾಡೋದಾಯಿತು, ಆಮೇಲೆ ಇದು ಸ್ಲರಿ ಮಷಿನ್ ಆಯಿತು, ಎಲ್ಲನೂ ನಾವು ಯಾಂತ್ರೀಕೃತ ಮಾಡಿವಿ, ಟ್ಯಾಕ್ಟರ್ ಮೌಂಟೆಡ್ ಸ್ಪ್ರೇ ತಂದಿವಿ ರೀ. ಇದು ಖರ್ಚಿನ ಜೊತೆಗೇನು ಇದು ಕೃಷಿ ಅನ್ನೋದು ಖುಷಿ ಕೊಡುವ ವಿಷಯ ಇದು. ಈಗ 1 ಕೋಟಿ 40 ಲಕ್ಷ ರೂಪಾಯಿ ನಿಮಗೆ ಆದಾಯವನ್ನು ತಂದುಕೊಡುವಂತಹ ಒಂದು ಅತಿ ಹೆಚ್ಚಿನ ಲಾಭ ತಂದುಕೊಟ್ಟಿದೆ. ನೀವು ಸರಾಸರಿ ಎಷ್ಟು ಖರ್ಚನ್ನು ಮಾಡಿದ್ರಿ? ನಿರ್ವಹಣೆ ಹೆಚ್ಚಾಗಿರ್ಬೋದು, ತಮಗೆ ಈ ಒಂದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಲೇಬರ್ ಖರ್ಚಾಗಿರ್ಬೋದು, ಇವುಗಳನ್ನು ನೋಡಿದಾಗ ಸರಾಸರಿ ತಮಗೆ ಎಷ್ಟು ಖರ್ಚು ಬಂತು, ಎಷ್ಟು ಉಳಿತು? ಈಗ ವರ್ಷದಿಂದ ವರ್ಷಕ್ಕೆ ನಾವು ಒಂದೇ ಬೆಳೆ ತೆಗೆದ್ರಿಂದ 1 ವರ್ಷದಿಂದ ಈ ವರ್ಷ ಬೆಳೆ ಕಟಾವು ಆಗುವವರೆಗೂ ನಮ್ಮದು 9 ಎಕರೆ ನೆಲಕ್ಕೆ ನಾವು ಸರಿಸುಮಾರು 30 ಲಕ್ಷದಷ್ಟು ಖರ್ಚು ಮಾಡಿವು. 1 ಕೋಟಿ 40 ಲಕ್ಷದಲ್ಲಿ 30 ಲಕ್ಷ ಹೋದರೆ ನಮಗೆ ನಿವ್ವಳ ಲಾಭ 1 ಕೋಟಿ 10 ಲಕ್ಷ ಉಳಿದ. ಮತ್ತು ನಾವು ಯಾವುದೇ ಕಸದ ಈ ಹರ್ಬಿಸೈಡ್ ಅಂತಾರೆ ಕಳೆ ನಾಶಕಗಳನ್ನು ನಾವು ಯೂಸ್ ಮಾಡೋಂಗಿಲ್ಲ ರೀ. ಪ್ರತಿ ಸಾರಿನೂ ಕಸ ಕಳೆಯನ್ನು ನಾವು ಲೇಬರ್ ಹಚ್ಚ ತೆಗೆಯೋದ್ರಿಂದ ಸ್ವಲ್ಪ ನಮಗೇನದ ಸ್ವಲ್ಪ ಕೂಲಿ ವೆಚ್ಚ ಜಾಸ್ತಿ ಆದ್ರೂ ಗಿಡದಲ್ಲಿ ಏನಾಯ್ತು ಶಕ್ತಿ ಹಂಗೆ ಉಳ್ಕೊಳತ್ರಿ, ನೆಲದ ಫಲವತ್ತತೆ ಹಾಳಾಗೋದಿಲ್ಲ. ಇನ್ನು ರೈತರಲ್ಲಿ ಒಂದು ವಿನಂತಿ ಏನಂದರೆ ಕಳೆನಾಶಕವನ್ನು ಯಾವುದೇ ಕಾರಣಕ್ಕೂ ದಾಳಿಂಬೆ ಆಗಲಿ ಇನ್ನೊಂದು ಬೆಳೆ ಆಗಲಿ ಯಾರನ್ನೂ ಯೂಸ್ ಮಾಡಬಾರ್ದು. ಜೊತೆಗೆ ಇಲಾಖೆಯಿಂದ ನಿಮಗೇನಾದರೂ ಮಾಹಿತಿ ಸಬ್ಸಿಡಿ ಈ ಒಂದು ಮಾಡುವಂಥ ಸಂದರ್ಭದಲ್ಲಿ ಸಹಾಯ ಸಿಗ್ತಾ ನಿಮಗೆ? ಇದು ತೋಟಗಾರಿಕೆ ಇಲಾಖೆ ಲಿಂಗಸೂರು ಅವರು ನಮಗೆ ಬಹಳಷ್ಟು ನಮಗೆ ಸಹಕಾರನ ಕೊಟ್ಟಿರ್ತಾರೆ. ನಾನು ಪ್ಲಾಂಟೇಷನ್ ಮಾಡುವಾಗ ಡ್ರಿಪ್ ಸಬ್ಸಿಡಿ ಕೊಟ್ಟರು, ಆಮೇಲೆ ಸಸಿಗೆ ಸಬ್ಸಿಡಿ ಕೊಟ್ಟರು, ಆಮೇಲೆ ಅಲ್ಲಿ ಹೊಲದಲ್ಲಿ ಒಂದು ನಮಗೆ ಶೆಡ್ ಇರಲಿಲ್ಲ, ಪ್ಯಾಕೋಸನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ನಮಗೆ ಸಹಕಾರಿ ಮಾಡಿದರು, ಆಮೇಲೆ ಎಲ್ಲ ರೀತಿ ಸಹಕಾರನ ಮತ್ತು ಆ್ಯಂಟಿಬಯೋಟಿಕ್ ನಟ್ಟಿಗೂ ಸಹ ನಮಗೆ ಸಬ್ಸಿಡಿಯನ್ನು ಕೊಟ್ಟರು. ಕಾಲಕಾಲಕ್ಕೆ ಯಾವುದು ನಮಗೆ ಬರ್ತಾವೆ ಭಾಳ ಅನುಕೂಲ ರೀತಿಯಿಂದ ನಮಗೆ ಫೋನ್ ಮುಖಾಂತರ ಆದರೂ ಮಾಹಿತಿಯನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಯಶಸ್ವಿ ರೈತರು ಅಂತ ತಾವು ಹೇಳ್ಬೋದು. 9 ಎಕರೆ ಭೂಮಿಯಲ್ಲಿ 1 ಕೋಟಿ 40 ಲಕ್ಷ ರೂಪಾಯಿ ಆದಾಯವನ್ನು ಪಡ್ಕೊಂಡಿದ್ದೀರಿ, ಜೊತೆಗೆ ನೀವು ಭಾಳಷ್ಟು ಖುಷಿಯಲ್ಲಿದ್ದೀರಿ. ಮನೆಯಲ್ಲಿ ಮಾಡುವಂಥವ್ರು ಎಷ್ಟು ಜನ ಇದ್ದೀರಿ ತಾವು? ನಮ್ಮ ತಂದೆ ಮತ್ತು ನಮ್ಮ ತಾಯಿ ನಾನು ಮೂವರು. ನಾನು ಬಿಡುವಿನ ವೇಳೆಯಲ್ಲಿ ಸಾಯಂಕಾಲ ಮತ್ತು ಮುಂಜಾನೆ ತೋಟದ ಕಡೆ ಹೋಗ್ಕೊಂಡು ಆಮೇಲೆ ಉಳಿದ ನಂದು ಸರ್ಕಾರಿ ಕೆಲಸದಲ್ಲಿ ನಾನು ಕಚೇರಿಗೆ ಹೋಗ್ತೇನೆ ರೀ. ನಾನು ಪಾಮನಕರಲ್ಲಿ ನೌಕರಿ ಮಾಡ್ತೇನೆ. ಆಮೇಲೆ ಮನೆಯಲ್ಲಿ ಲೇಬರ್ ಸರಿಸುಮಾರು 20 ಜನ ಲೇಬರ್ ಇರ್ತಾರೆ, ಹೆಣ್ಮಕ್ಕಳಾಯಿತು ಗಂಡ್ಮಕ್ಕಳಾಯಿತು. ದನ 10-12 ಇಬ್ಬರು ಲೇಬರ್ ದನಕ್ಕೆ ಉಸ್ತುವಾರಿಗೆ ಇಟ್ಟಿವ್ರಿ. ಆಮೇಲೆ ಇದೇ ರೀತಿ ಸಮಗ್ರ ಕೃಷಿ ಐತೆಲ್ಲ, ಹಂಗಾಗಿ ಲೇಬರ್ ಮೇಲೆ ಒತ್ತಡ ನಾವು ಭಾರ ಹಾಕ್ಕೊಂಡಿರಬೇಕಾಗತ್ತೆ ರೀ. ಎಲ್ಲ ನಾವೇ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ, ಅವ್ರಿಗೂ ಸ್ವಲ್ಪ ನಮಗೂ ಸ್ವಲ್ಪ ಆ ರೀತಿ ಹಂಚ್ಕೊಂಡು ಹೊಂಟಿವಿ ರೀ. ಜೊತೆಗೆ ಹೈನುಗಾರಿಕೆ ಇದೆ ಅಂತ ಹೇಳಿದ್ರಿ, ಗಿರಿತಳಿಯ ಆಕಳುಗಳು, ಇವುಗಳ ನಿರ್ವಹಣೆ ಹೇಗೆ ನಿಮಗೆ ಗೊಬ್ಬರದ ಒಂದು ಕೊರತೆಯು ನೀಗಿಸ್ತವೆ? ಈಗ ಗಿರಿತಳಿಯನ್ನು ಲಾಭಕ್ಕಾಗಿ ಏನು ಹೈನುಗಾರಿಕೆ ಉದ್ದೇಶದಿಂದ ನಾವೇನು ತಂದಿಲ್ಲರಿ. ಇದು ಈಗ ಸಾವಯವ ಪದ್ಧತಿಯಲ್ಲಿ ದೇಶೀಯದ ಹಸುಗಳ ಅವಶ್ಯಕತೆ ಬಹಳ ಇರೋದ್ರಿಂದ ನಾವು ಒಂದು 10 ಆಕಳನ್ನು ಮಹಾರಾಷ್ಟ್ರದಿಂದ ತೆಗೆದುಕೊಂಡು ಬಂದಿವಿ ರೀ. ನಾವು ಯಾವುದೇ ರೀತಿ ಹಾಲನ್ನು ಮಾರಾಟ ಮಾಡೋದಿಲ್ಲ, ಮತ್ತು ಮಜ್ಜಿಗೆಯನ್ನು ಮಾಡಿ ಅದೇ ಹುಳಿ ಮಜ್ಜಿಗೆ ಆಮೇಲೆ ಹಾಲು ಇದು ಕಾಲಕಾಲಕ್ಕೆ ತಕ್ಕಂಗೆ ನಾವು ಸ್ಪ್ರೇ ಮಾಡ್ತೀವಿ ರೀ. ಆಮೇಲೆ ಮಜ್ಜಿಗೆ ಜೀವಾಮೃತ ಗೋಗ್ರಾಮೃತ ಈ ರೀತಿ ಮಾಡಿ ನಾವು ಎಲ್ಲ ಬೆಳೆಗಳಿಗೆ ಸಿಂಪರಣೆ ಮಾಡ್ತೀವಿ. ಆಮೇಲೆ ನಮ್ಮ ಮನೆಗೆ ಊಟಕ್ಕೆ ದೇಸಿ ಹಾಲನ್ನು ಬಳಸೋದ್ರಿಂದ ನಾವು ಆರೋಗ್ಯಕರವಾಗಿರ್ತೀವಿ ಅನ್ನೋ ದೃಷ್ಟಿಯಿಂದ ಆಮೇಲೆ ಲೇಬರ್ಗೆ ಬಂದ ಲೇಬರ್ಗೆ ಮೊಸರು ಮಜ್ಜಿಗೆ ಇದನ್ನು ಪ್ರೊವೈಡ್ ಮಾಡ್ತೀವಿ ರೀ ಸ್ವಲ್ಪ ಹೊಲದಾಗ. ಈಗ ಧರಪ್ಪ ಅವರೇ, ಒಬ್ಬ ಸಾಮಾನ್ಯ ರೈತ 2 ಎಕರೆ 3 ಎಕರೆ ನೀರಿದ್ದಂಥ ರೈತರು ಈ ರೀತಿಯಾಗಿ ಪ್ರಾರಂಭದಲ್ಲಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಹಾಗೆ ದಾಳಂಬರಿಯನ್ನು ಬೆಳೆದು ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯ ಇದೆ. ನಾನು ಹೇಳಿದ್ರೆ ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಿ 1 ಎಕರೆ ಅಂತ ಮಾಡಿದ್ರೂ ಲಾಭ ಇದೆ. ದಾಳಂಬರಿಯಲ್ಲಿ ಯಾವುದೇ ಕಾಲಕ್ಕೂ ನಷ್ಟ ಅನ್ನೋದಿಲ್ಲ. ಅದು ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಅವ್ರಿಗೆ ಯಶಸ್ಸು ಖಂಡಿತ ಇದೆ. ಆಮೇಲೆ ಸಂಪೂರ್ಣ ಮಾಹಿತಿಯೊಂದಿಗೆ, ಮಾಹಿತಿ ಇಲ್ಲಾಂದ್ರೂ ತೋಟಗಾರಿಕಾದವ್ರನ್ನಾದರೂ ಸಂಪರ್ಕ ಮಾಡ್ಬೋದು. ಯಾರಾದ್ರೂ ಉತ್ತಮ ರೈತರಿದ್ದರೆ ಅವರು ಸಮೀಪ ಅವ್ರ ಜೊತೆ ಸಂಪರ್ಕದಿಂದಿದ್ದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಲಾಭ ಖಂಡಿತವಾಗಿದೆ. ಹೇಳ್ತಾರೆ ಕೆಲವೊಬ್ಬರು ರೈತರು ಕೇವಲ ಒಕ್ಕಲತನ ಮಾಡೋದ್ರ ಜೊತೆ ಅಷ್ಟೇ ಅಲ್ಲ, ರೈತರು ಉದ್ಯಮಿ ರೂಪದಲ್ಲಿ ಈ ಒಂದು ತೋಟಗಾರಿಕೆಯನ್ನು ವೈವಿಧ್ಯಮಯವಾಗಿ ಕೃಷಿಯನ್ನು ಮಾಡಿದರೆ ಖಂಡಿತವಾಗಿ ಲಾಭ ಇದೆ ಅಂತ ಹೇಳ್ಕೊಂಡ್ರಿ. ಈಗ ತಾವು 1,40,000 ರೂಪಾಯಿ ತಾವು ಬೆಳೆದಂತಹ ದಾಳಂಬರಿಯಲ್ಲಿ ಏನೇನು ಸುಧಾರಣೆಗಳನ್ನು ತಾವು ಮಾಡ್ಕೊಂಡ್ರಿ? ನಾವು ಇದು 1 ಕೋಟಿ ಸರಿ ಸುಮಾರು ನಮಗೆ ಉಳಿತಾಯ ಆಗಿತ್ತು ರೀ ಈ ವರ್ಷ. ನಾವು 5 ಎಕರೆಯನ್ನು 12 ಲಕ್ಷದಂಗೆ ಒಂದು 5 ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದೀವಿ ರೀ. ಆಮೇಲೆ ಅದೇ ಭೂಮಿಯಲ್ಲಿ ನಾವು ಇರೋಕ್ಕೊಂದು ಯೋಗ್ಯವಾದ ಸುಸಜ್ಜಿತ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ಈ ವರ್ಷದಲ್ಲಿ. ಆಮೇಲೆ ಅದೇ ರೀತಿ ಉಳಿತಾಯ ಯಾಂತ್ರೀಕರಣ ಆಯಿತು. ಇನ್ನಿನ್ನು ನಾವು ಉಳಿತಾಯವನ್ನು ಮಾಡಿಕೊಂಡು ನಾವು ಸುಧಾರಣೆ ಅಂತ ಬಂದಿದ್ದೀವಿ ಸರ್. ಇದು ಅವರೇ ಒಟ್ಟಿನಲ್ಲಿ ಕೃಷಿ ಏನಾಗಬೇಕಪ್ಪ ಅಂತಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಆರ್ಥಿಕ ಜೀವನದಲ್ಲಿ ಬದಲಾವಣೆಗಳು ತರಬೇಕು. ಏನೋ ಒಂದು ವರ್ಷ ಲಾಭ ಸಾತು ಅಂತ ಕೂಡ ಮುಂದಿನ ವರ್ಷ ನಮಗೆ ಕೈ ಹಿಡಿಯುವಂಥ ಒಂದು ಕೃಷಿ ಜಾಣತನದ ಕೃಷಿಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಯಾಕಂತಂದರೆ ನಾವು ಪೂರ್ವಾಲೋಚನೆ ಆಗಿರದೆ ಅಥವಾ ಸಿಸ್ಟಮೆಟಿಕಲ್ಲಿ ನಾವು ಕೃಷಿಯನ್ನು ಮಾಡದೆ ಹೋದರೆ ನಾವು ಕೈ ಸುಟ್ಕೋವಂಥ ಒಂದು ಸಂದರ್ಭಗಳು ಬರ್ತವೆ. ಹೌದು ಸರ್, ಅದು ನೀವು ಹೇಳ್ದಂಗೆ ನಾವು ಸುಧಾರಿತ ಕೃಷಿಯನ್ನು ಮಾಡಲೇಬೇಕು. ಇನ್ನೊಂದು ಏನಾಗಿದೆ, ಈ ನಮ್ಮ ರಾಯಚೂರು ಭಾಗದಾಗ ವಿದ್ಯಾವಂತರು ಮತ್ತು ಯಾರಿಗೆ ಉದ್ಯೋಗ ಅವಕಾಶ ಇಲ್ಲ ಅವರು ಬೆಂಗಳೂರಿಗೆ ಹೋಗಿ ಗಾರೆ ಕೆಲಸ ಮಾಡೋದರಲ್ಲಿ ಸುಖವನ್ನು ಕಂಡಾರೆ ಹೊರತು ತಮ್ಮ ಭೂಮಿಯನ್ನು ಪಾಳುಬಿಟ್ಟು ಬೆಂಗಳೂರು ಸೇರ್ತಾರೆ. ಅದೇ ತಾವು ಈ ರೀತಿಯಾಗಿ ಒಂದು ಮಾದರಿ ಕೃಷಿಯನ್ನು ಮಾಡಿ ತಮ್ಮಲ್ಲೇ ತಾವು ಬೆಳೆದುಕೊಂಡು ತಾವು ಮುಂದೆ ಬರೋದು ಆಲೋಚನೆ ಅವರಲ್ಲಿ ಇಲ್ಲ, ಅದು ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋ ಒಂದು ವ್ಯವಸ್ಥೆ ಆಗಬೇಕಂತ ನನ್ನ ಅನಿಸಿಕೆ. ಒಳ್ಳೆಯದು ಧರಪವರೆ, ಸಾಕಷ್ಟು ಅನುಭವಗಳನ್ನು ತಾವು ಹಂಚಿಕೊಂಡ್ರಿ. ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ಅದರಲ್ಲಿ ಆಸಕ್ತಿಯನ್ನು ಪಡೆದುಕೊಂಡು ಇಲ್ಲಿರುವಂಥ ಒಂದು ಭೂಮಿಯನ್ನು ತೆಗೆದುಕೊಂಡು ದಾಳಿಂಬ್ರಿಯನ್ನು ಬೆಳೆದು ಅದರಲ್ಲಿ ಯಶಸ್ಸನ್ನು ಕಂಡ್ರಿ. ಪ್ರಾರಂಭದಲ್ಲಿ ತಾವು ಹಾಕಿದಂಥ ಬೆಳೆ ಇಂದು ಹೆಮ್ಮರವಾಗಿ ಬೆಳೆದು ನಿಮಗೆ ಒಳ್ಳೆಯ ರೇಟ್ ಕೊಟ್ಟಿದೆ, ಒಳ್ಳೆಯ ಆದಾಯವನ್ನು ತಂದುಕೊಟ್ಟಂಥ ಒಂದು ಬೆಳೆ ದಾಳಿಂಬ್ರಿಯಾಗಿದೆ. ಈ ಕಡೆ ನಮ್ಮ ರೈತ ಬಾಂಧವರು ಗಮನ ಹರಿಸಬೇಕು ಅಂತಂದರೆ ನಾವು ಕೇವಲ ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡೋದ್ರ ಬದಲು ಈ ಕೃಷಿಯನ್ನು ಒಂದು ವಾಣಿಜ್ಯ ದೃಷ್ಟಿಯಿಂದ ಒಂದು ಉದ್ಯಮಿಯಾಗಿ ಅಥವಾ ಒಂದು ಲಾಭದಾಯಕವಾದಂಥ ಒಂದು ದಾರಿಯಲ್ಲಿ ನಾವು ಒಕ್ಕಲ್ತನವನ್ನು ಜಾಣತನದಿಂದ ಕೃಷಿಯನ್ನು ಮಾಡಿದರೆ ಖಂಡಿತ ನಿಮ್ಮ ಹಾಗೆ ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗ್ಬೋದು, ಮುಂದೆ ಬರ್ಬೋದು. ಇಂತಹ ವಿಚಾರಗಳ ಕಡೆ ನಮ್ಮ ರೈತ ಬಾಂಧವರು ಗಮನ ಹರಿಸಲಿ. ಇದಕ್ಕೆ ಇಲಾಖೆಗಳು ಸಾಕಷ್ಟು ನೆರವನ್ನು ಕೊಡ್ತಿದ್ದಾವೆ. ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಅವರಿಗೆ ಸಹಾಯ ಕೂಡ ಸಿಗ್ತಾ ಇದೆ. ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಮಾಹಿತಿಯೂ ಕೂಡ ರೈತ ಬಾಂಧವರಿಗೆ ಲಭ್ಯ ಆಗಿದ್ದಾವೆ. ಈ ಕಡೆ ಗಮನ ಹರಿಸಿ ನಿಮ್ಮ ಹಾಗೆ ರೈತರು ಆರ್ಥಿಕವಾಗಿ ಸಬಲರಾಗಲಿ. ನಿಮ್ಮ ದಾಳಂಬರಿ ಬೇಸಾಯದ ಅನುಭವಗಳನ್ನು ನಮ್ಮ ಕೇಳುಗ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧರೆಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಲಿಂಗಸೂರು ತಾಲೂಕಿನ ಸುಣಕಲ್ ಗ್ರಾಮದ ದರ್ಯಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನವಿ ಮಾರುಕಟ್ಟೆಯ ಬೆಲೆ ಭತ್ತ ಹೊಸ ಸೋನಮಸರಿ 1,400 ರಿಂದ 1,850 ರೂಪಾಯಿಗಳು, ಭತ್ತ ಹಳೆ ಸೋನಮಸರಿ 2,714 ರೂಪಾಯಿಗಳಿಂದ 2,750 ರೂಪಾಯಿಗಳು. ಅದರಂತೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಕಡಲೆಕಾಳು ಜವರಿ ಸ್ಥಳೀಯ 4,300 ರಿಂದ 4,800 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44,900 ರಿಂದ 10,600 ರೂಪಾಯಿಗಳು, ಅಲಸಂದೆ 5,211 ರೂಪಾಯಿಗಳಿಂದ 5,730 ರೂಪಾಯಿಗಳು, ನೆಲಗಡಲೆ ಗುಂಗ್ರಿ 3,919 ರೂಪಾಯಿಗಳಿಂದ 6,499 ರೂಪಾಯಿಗಳು, ಜೋಳ ಬಿಳಿ ಜೋಳ 3,150 ರಿಂದ 3,150 ರೂಪಾಯಿಗಳು, ಈರುಳ್ಳಿ 350 ರಿಂದ 1,195 ರೂಪಾಯಿಗಳು, ಅದೇ ರೀತಿ ಭತ್ತ ಹೊಸ ಸೋನಮಿಸ್ರಿ 1,586 ರೂಪಾಯಿಯಿಂದ 1,739 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 5,204 ರೂಪಾಯಿಯಿಂದ 5,204 ರೂಪಾಯಿ, ಮತ್ತು ತೊಗರಿ ಬೆಳೆ ಕೆಂಪು ತೊಗರಿ 4,101 ರೂಪಾಯಿಯಿಂದ 6,411 ರೂಪಾಯಿಗಳು, ಹಾಗೂ ಬಿಳಿ ತೊಗರಿ 4,329 ರೂಪಾಯಿಯಿಂದ 5,405 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇನ್ನು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು ಈ ರೀತಿ ಇವೆ. ಕೃಷಿ ಸಲಹೆಗಳು ಸಾಮಾನ್ಯವಾಗಿ ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯನ್ನು 15-20 ಸೆಂಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೊಡಬೇಕು. ನಂತರ ಕಲ್ಲಂಗಡಿ ಬೆಳೆಗಾರರಿಗೆ ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 60% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಗಳಲ್ಲಿ ಬರುವ ಕಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರ್ಗೆ 15-30 ಬೆಳೆಗಳನ್ನು ಅಳವಡಿಸಿಕೊಳ್ಳಬೇಕು. ಇನ್ನು ಮಾವು ಬೆಳೆಗಾರರಿಗೆ ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಪ್ರಸ್ತುತ ವಾತಾವರಣದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಮೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ಗೆ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇದಾಗಿತ್ತು ಇಂದಿನ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೆಲವರೇ ನಾಳೆ ಸಂಜೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಂದಿ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್